ಕೇಳುಗರೆ, ನಿನ್ನೆಯ ಕಾರ್ಯಕ್ರಮದಲ್ಲಿ ಈ ಬಾರಿಯ ರಾಜ್ಯಮಟ್ಟದ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಮಡಿಕೇರಿಯ ಮಂಡುವಂಡ ಪಿ ಮುತ್ತಪ್ಪ ಅವರೊಡನೆ ನಡೆಸಿದ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಿಕೊಂಡ್ರಿ. ಇವತ್ತು ಮುಂದುವರೆದ ಭಾಗ ನಿಮಗಾಗಿ. ಆಸಕ್ತಿದಾಯಕವಾದ ಸಂಗತಿಗಳಿದಾವೆ, ಆಲಿಸಿಕೊಳ್ಳಿ. ಜೀವನಕ್ಕೆ ಒಂದು ರೀತಿಯಲ್ಲಿ ಸುಖ ಸಂತೋಷ ಸಿಗಬೇಕಾದ್ರೆ ಸ್ವಾರ್ಥ ಮನೋಭಾವನೆಯೂ ಬಹಳ ಮುಖ್ಯ ಆಗ್ತದೆ. ಅದರಲ್ಲೂ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ನಿಮಗೆ ಸಂಬಳ ಅನ್ನೋದು ಇರೋದಿಲ್ಲ, ಅಥವಾ ಏನೋ ಒಂದು ತಿಂಗಳಿಗೆ ಇಷ್ಟಂತ ನಿಮಗೆ ಸಿಗೋದಿಲ್ಲ. ಆದರೆ ಏನೂ ಇಲ್ದಲನ್ನ ಕೆಲಸ ಮಾಡೋದಿದೆಯಲ್ಲ, ಅದು ಒಂದು ರೀತಿಯ ತ್ಯಾಗದ ಮನೋಭಾವನೆನೇ. ಅದೇ ಇರೋದೇ, ನನಗೆ ಇಷ್ಟರವರೆಗೆ ಕೆಲಸ ಮಾಡಿದಲ್ಲಿ ಎಲ್ಲಿ ಒಂದು ರೂಪಾಯಿ ಸಂಬಳ ತಗೊಂಡು ಕೆಲಸ ಮಾಡಿದಂತವ್ರು ಅಲ್ಲ. ನನಗೆ ಪ್ರೋತ್ಸಾಹ ಕೊಟ್ಟಂತವ್ರು. ಸಮಾಜದ ಒಳಿತಿಗೆ ಏನೂ ನಿರೀಕ್ಷೆ ಇಲ್ದಲನ್ನ ಜೀವನ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡದೇ. ಎಷ್ಟೋ ಜನ ಒಂದೊಂದು ಗಂಟೆಗೂ ಲೆಕ್ಕ ಹಾಕ್ತಾರೆ, ನಾವೇನು ಮಾಡ್ತೀವಿ ಅದಕ್ಕೆ ತಕ್ಕಂತೆ ವಾಪಸ್ ಬರಬೇಕನ್ನೋ ರೀತಿಯಲ್ಲಿ ವರ್ತನೆ ಮಾಡೋದಿದೆ. ಸಹಕಾರಿ ಕ್ಷೇತ್ರದ್ದು ಇದಕ್ಕೆ ಅಪವಾದ. ಆದರೆ ನಿಮ್ಮ ವ್ಯಕ್ತಿತ್ವ ಗುರುತಿಸಲ್ಪಡುತ್ತೆ, ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಮೆರುಗು ಸಿಗುತ್ತೆ. ಸಹಕಾರಿ ರತ್ನ ಪ್ರಶಸ್ತಿ ಈ ಸಂದರ್ಭದಲ್ಲಿ ಬಂದಿದ್ದು ಅದು ಸುಲಭದ ವಿಚಾರನೂ ಅಲ್ಲ. 4 ದಶಕಗಳ ಕಾಲ ನೀವು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದನ್ನು ಗುರುತಿಸಿ ಇದನ್ನು ನಿಮಗೆ ಪ್ರದಾನ ಮಾಡಿ ಗೌರವಿಸಲಾಗಿದೆ. ಏನನ್ನಿಸುತ್ತೆ ಈ ಸಂದರ್ಭದಲ್ಲಿ? ಸಹಕಾರ ರತ್ನ ಸಿಕ್ಕಿದಾಗ ಚಿನ್ನದ ಒಂದು ಪದಕ ಕೊಟ್ಟರು. ಬಾಕಿ ಸಾಲ ಕೊಡೋದಲ್ಲ ಮಾಮೂಲು, ಎಷ್ಟು ಸಾಲ ಪಡ್ಕೊಂಡಿದ್ದಾನೆ ಅಷ್ಟು ಇಷ್ಟಲ್ಲ, ಅಷ್ಟೆಲ್ಲ ಸಾಲ ಮಾಲೆ ಮನೆ ಪಡ್ಕೊಂಡಿದ್ದೀನಿ. ಈ ಸಲ ಒಂದು ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ. ಚಿನ್ನದಂತಹ ವ್ಯಕ್ತಿತ್ವ ರೂಪುಗೊಳ್ಳುತ್ತಕೊಂಡು ವ್ಯಕ್ತಿತ್ವಕ್ಕೆ ಬೆಲೆ ಸಿಕ್ಕಿದೆ ಅಂತ ಹೇಳೋದನ್ನ ನಾನು ಇವತ್ತು ಅದೊಂದು ಸಂತೋಷ ಇದೆ ನನಗೆ. ಅದೇ ನಾನು ಆಗಲೇ ಹೇಳಿದ್ದೀನಿ, ಮತ್ತೆ ಅದು ಈ ಸಿಕ್ಕಿದ್ದು ನನ್ನ ಸಹಕಾರ ಕ್ಷೇತ್ರಕ್ಕೆ ಸಿಕ್ಕಿದ್ದು ನನಗೆಲ್ಲ, ಅದು ನನ್ನ ಜಿಲ್ಲೆಯ ಸಹಕಾರಿಗಳಿಗೆ ಸಿಕ್ಕಿದಂಥ ಒಂದು. ಅದಕ್ಕೆ ಸಿಕ್ಕಿದ ನನಗೆ 2-3 ಜನ ರಾಜ್ಯಮಟ್ಟದಲ್ಲಿ ಮಂತ್ರಿಗಳಿರ್ಬೋದು, ಅಲ್ಲ ಇನ್ನೊಬ್ಬರು ಇರ್ಬೋದು, ಅವರೆಲ್ಲ ಸಹಕಾರಿಗೆ ಇವತ್ತು ನನಗೆ ನನ್ನ ಗುರುತಿಸಿ ಕೊಟ್ಟಿದ್ದಾರಲ್ಲ, ಅವರಿಗೆ ಸಹ ನಾನು ಧನ್ಯಗಳು ಹೇಳಬೇಕು. ಇಟ್ಟು ದೇವೇಗೌಡರು ಇರ್ಬೋದು, ಸಹಕಾರ ಮಂತ್ರಿಗಳಿರ್ಬೋದು, ಅವರೆಲ್ಲ ಎಲ್ಲ ಬೇರೆಗೌಡರು ನನ್ನ ಮಿತ್ರರು. ನಾನು ಮಾಮಂಡಲದಲ್ಲಿ ನಿರ್ದೇಶಕನಾಗಿದ್ದೆ, ಮಾಮಂಡಲ ನಿರ್ದೇಶಕನಾಗಿದ್ದವರು ಸಹ ಅಷ್ಟೇ. ಕೊಡಗಿನ ಬಗ್ಗೆ ಕೊಡಗಿನವರೆಗೂ ಏನು ಅಂತ ಹೇಳೋದನ್ನು ನಾನು ಇದೆ ಅಲ್ಲಿ ಸಹ ತೋರಿಸ್ಕೊಡ್ತಿದ್ದೆ. ಏನು ಅಲ್ಲಿ ಸಹ ಅವ್ರಿಗೇನು ಇಲ್ಲ, ನಮಗೆ ಈ ಸಹಕಾರ ಕ್ಷೇತ್ರದಲ್ಲಿ ಏನು ಅಂತ ತಿಳ್ಕೊಳ್ಬೇಕು, ಮತ್ತು ಇದಕ್ಕೆ 4 ಜನರಿಗೆ ಉಪಕಾರ ಆಗುವಂಥ ಕೆಲಸವನ್ನು ಮಾಡಬೇಕು ನಾವು ಇಲ್ಲಿ ಅಂತ ಹೇಳುವಂಥ ಭಾವನೆ ಅಲ್ಲಿ ಸಹ ಅಲ್ಲಿ ಎಲ್ಲರಿಗೆ ಹೇಳ್ತಿದ್ದೆ ಮಾಡುವ ಅಂತ ಹಾಕೊಂಡು. ಎಲ್ಲ ಸಹಕಾರ ಕೊಡ್ತಿದ್ರು, ಜಿಲ್ಲೆಯ ರಾಜ್ಯದ ಎಲ್ಲ ಭಾಗಗಳಿಂದ ಬರ್ತಿದ್ರು, ಅಲ್ಲಿ ಎಲ್ಲ ನನ್ನ ಮಿತ್ರರು. ಅಲ್ಲಿ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ವಿಸ್ತಾರವಾಗಿ ಬೆಳೆದಿದೆ, ಇನ್ನೂ ಇದೆ ಬೆಳಿಲಿಕ್ಕೆ ಅವಕಾಶಗಳಲ್ವಾ? ಆದರೆ ಎಷ್ಟೋ ಜನ ನಾಗರಿಕರ ಸಹಕಾರ ಇಲ್ಲದೆ ಇರೋದ್ರಿಂದ ಎಷ್ಟೋ ಸಂಸ್ಥೆಗಳು ಬೆಳಿಲಿಕ್ಕೆ ಆಗಿಲ್ಲ. ನಿಜ. ಆಮೇಲೆ ಇದಕ್ಕೇನು ಇತಿಮಿತಿನೂ ಇಲ್ಲ, ಯಾರು ಬೇಕಾದರೂ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡ್ಬೋದು ಅಲ್ವಾ? ಒಂದು ನೀತಿ ನಿಯಮಗಳನ್ನು ಇಟ್ಕೊಂಡು ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ, ಗೈಡ್ಲೈನ್ಸ್ ಇಟ್ಕೊಂಡು ನಾವು ಎಲ್ಲಿ ಬೇಕಾದ್ರೆ ಮಾಡ್ಬೋದು ಅಲ್ವಾ? ನಮಗೆ ಆವಾಗಲೂ ಸರ್, ನಾ ಇರುವಾಗ ಇವನಲ್ಲಿ ಇರುವಾಗ ಅವರ ಸಹಕಾರ ಸಂಘ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕರೆಕ್ಟ್ ಆದ ಗೈಡ್ಲೈನ್ಸ್ ಕೊಡ್ತಿದೆ, ಇಲಾಖೆಯಿಂದ ಏನು ಮಾಡಿಸ್ಕೊಳ್ಬೇಕು ನನಗೆ ಮಾಡಿಸ್ಕೊಳ್ತಿದ್ದೆ. ಒಂದು 3-4 ಸಂಘಗಳಂತ ನಾವು ಸ್ಥಾಪನೆ ಮಾಡಿಸ್ಲಿಕ್ಕೆ ಕಾರಣಕರ್ತರಾಗಿದ್ದೇವೆ. ಇವನಿಗೆ ಅಂತೆಲ್ಲ ಭಾಳಷ್ಟು ಇದೆ ಅಂದರೆ ಮಾಡುವಂಥ ಇದು ನಾವು ಇಟ್ಕೊಳಕ್ಕೆಂದರೆ ಅದರಿಂದ ನಾನು ಅಲ್ಲಿ 18 ವರ್ಷಗಳ ಕಾಲ ನೀನು ನಿರಂತರವಾಗಿ ನಾನು ಅಧ್ಯಕ್ಷನಾಗಿದ್ದು ಅದೇ ಅಲ್ಲಿ ಅದೊಂದು ಹೆಮ್ಮೆ ಅಂತ ಹೇಳೋದು. ಅಲ್ಲಿ ಇರುವಾಗ ಏನು ಮಾಡಿದೆ ಅಂತ ಹೇಳೋದು ಅದು ಮುಖ್ಯ. ಅದು ರಾಜ್ಯಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಇಪ್ಕೋದವರು. ಇಪ್ಕೋದವರು ಉತ್ತಮ ಸಹಕಾರಿ ಅಂತ ಹೇಳುವಂಥ ಒಂದು ಬಿರುದನ್ನು ಕೊಟ್ಟಿದ್ದರು ನನಗೆ ಮಂಡ್ಯದಲ್ಲಿ. ಅವರ ಸದಮೋತ್ಸವದಲ್ಲಿ ನನ್ನ ಕರ್ಸಿಯಲ್ಲಿ ನೀನೊಬ್ಬ ಉತ್ತಮ ಸಹಕಾರಿ ಇದೆಲ್ಲ ನಮ್ಮ ರಾಜ್ಯದಲ್ಲಿ ತಕ್ಕೊಂಡು ಅದು ಬಿರಿದುಕೊಟ್ಟು ನನಗೆ ಮಾಡಿದ್ದಾರೆ. ಸಹಕಾರಿ ಕ್ಷೇತ್ರದಿಂದ ರಾಜಕೀಯಕ್ಕೂ ಪಾದಾರ್ಪಣೆ ಮಾಡೋರು ಇದ್ದಾರೆ ಅಲ್ವಾ? ರಾಜಕೀಯದಿಂದ ಸಹಕಾರಿ ಕ್ಷೇತ್ರಕ್ಕೆ ಬರೋರು ಬಹಳ ಕಡಿಮೆ, ಯಾಕಂದ್ರೆ ಇಲ್ಲಿ ಏನೂ ಸಿಗೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಚಿತ್ರಣ ಕಾಣುತ್ತಲ್ಲ. ಬಹಳಷ್ಟು ನಿಜವಾದ ವಿಚಾರ ಅದು, ಯಾಕಂದ್ರೆ ನಮ್ಮಲ್ಲಿರುವಂತಹ ರಾಜಕಾರಣಿಗಳು ಸುಮಾರು ಒಂದು 50-60% ಈ ಸಹಕಾರ ಕ್ಷೇತ್ರದಿಂದಲೇ ಹೋದ ಹೋಗಿ ಅಲ್ಲಿ ರಾಜಕೀಯದಲ್ಲಿ ಬೆಳೆದು ಬಂದವರು. ಇಲ್ಲಿ ಬೇಸಿಕ್ ಅದನ್ನು ನಾವು ಹೇಳಿದ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಮಾಡಲಿಕ್ಕೆ ಒಂದು ಅವಕಾಶ ನಮ್ಮ ಆ ಕ್ಷೇತ್ರದಲ್ಲಿ. ಇವಾಗ ನಾನೇ ಇಲ್ಲಿ ಇರುವಾಗ ಏನಿದ್ದರೆ ಈ ಸಂಘ ಸಂಸ್ಥೆಗಳಲ್ಲಿದ್ದರೆ ಅಲ್ಲಿ ಅಷ್ಟು ಸದಸ್ಯರನ್ನು ನಾವು ನಮ್ಮ ಬಳಕೆ ಬರ್ತದೆ, ಬಳಕೆ ಬರುವಾಗ ನಾವು ಒಳ್ಳೆ ಕೆಲಸ ಮಾಡಿದರೆ ಓ ಇವರು ಮುಂದಕ್ಕೆ ಒಳ್ಳೇದು ಆಗ್ಬೋದು ಇವರು ರಾಜಕೀಯದಲ್ಲಿ ಅಂತ ಹೇಳುವಂಥ ಭಾವನೆ ಆ ಜನರಲ್ಲಿ ಬರ್ತದೆ. ಅವಾಗ ಅದನ್ನ ನಾವು ಬಳ್ಕೊಂಡು ಹೋಗ್ಬೋದು. ಹೌದು, ನಾವು ಬೇಸಲ್ಲಿ ತಪ್ಪಿಕೊಂಡ್ರೆ ನಾವು ಮುಂದಕ್ಕೆ ಅದು ಕಷ್ಟ ಆಗುತ್ತೆ. ನಿಜ ನಿಜ. ಈಗಿನ ವ್ಯವಸ್ಥೆ ರಾಜಕೀಯದ ಬಿಡಿ, ಅದನ್ನು ಹೇಳಲಿಕ್ಕೆ ಆಗಿದ್ರೆ ಆ ರೀತಿ ಅಲ್ಲ ಅದಕ್ಕೂ ಒಂದು ಅಂತ್ಯನದಿದೆ ವ್ಯತ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ, ಅದೇ ಸರಿ ಹೋಗ್ತದೆ ಯಾವಾಗ ಒಂದು ಸಂದರ್ಭ ನಿಜ. ಒಟ್ಟಾರೆ ಸಹಕಾರಿ ಕ್ಷೇತ್ರ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೂ ಸಮಾಜದ ಒಳಿತಿಗೂ ನೆರವು ಆದ್ಯ ಆಗ್ತದಲ್ವಾ? ಖಂಡಿತವಾಗಿ ಆಗ್ತದೆ. ಒಂದು ಸಂಸ್ಕಾರವನ್ನು ಬೆಳೆಸಲಿಕ್ಕೂ ಸಹಕಾರಿ ಕ್ಷೇತ್ರದ ಕಾಯಕ ಒಂದು ರೀತಿ ಶಿಕ್ಷಣ ನೀಡುತ್ತಲ್ವಾ ಮನುಷ್ಯನಿಗೆ? ಒಂದು ಶಿಸ್ತು, ಸಂಯಮ, ಶ್ರದ್ಧೆ, ಕ್ರಿಯಾಶೀಲತೆ ಇದನ್ನೆಲ್ಲ ಕಲಿಸಲಿಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಹೋದ್ರೆ ಸಿಕ್ಕೇ ಸಿಗುತ್ತೆ. ಇವಾಗ ಉದಾಹರಣೆಗೆ ಒಂದು ಹೇಳ್ಬೇಕಾದ್ರೆ ನಮ್ಮ ಗ್ರಾಮಾಂತರ ಬಂದ ಸಹಕಾರ ಸಂಘ, ಅಲ್ಲಿ ಒಬ್ಬ ನಿರ್ದೇಶಕನಾದ ನಿರ್ದೇಶಕ, ಅವನ ಏರಿಯಾದಲ್ಲಿ ಅವನ ಕಷ್ಟ ಸುಖಕ್ಕೆ ಭಾಗ ಆಗಬೇಕು. ಹೌದು, ಆ ಜನರ ಕಷ್ಟ ಸುಖಕ್ಕೆ ಬಾಕಿ ಆಗುವಾಗ ಅವನಿಗೆ ನಾಯಕತ್ವ ಬೆಳೀತದೆ, ಒಳ್ಳೆ ಹೆಸರು ಬರ್ತದೆ, ಅದನ್ನೇ ಮಾಡ್ಕೊಳ್ಬೇಕು. ನಿರ್ದೇಶನ ಆಗಿ ಸುಮಾರು ಜನರಿದ್ದಾರೆ, ನಿರ್ದೇಶನ ಆಗ್ಲಿಕ್ಕೆ ಪೈಪೋಟಿ ಬಹಳ ಬರ್ತಾರೆ, ಹಣಕಾಸು ಖರ್ಚು ಮಾಡಿ ನಿರ್ದೇಶನಾಗಿ ಬರ್ತಾರೆ. ತಿಂಗಳಿಗೆ ನಡೆಯುವಂತ ಒಂದು ಸಭೆಗೆ ಹೋಗ್ಲಿಕ್ಕೂ ಸಮಯ ಅವಕಾಶ ನೋಡಿ, ಹೆಸರಿಗೆ ನಾನು ನಿರ್ದೇಶನಾಗಿರ್ಬೇಕು ಅಂತ. ಆ ಥರದ ಜನಗಳು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ? ಅವರು ನಿಜವಾಗಿಯೂ ಇಂಥ ಕ್ಷೇತ್ರಗಳಿಗೆ ಬರಲೇಬಾರದು. ಯಾರಿಗೆ ಸಮಯಾವಕಾಶ ಇಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿದ್ರೆ ಸಮಯ ಇರುತ್ತೆ, ಆಸಕ್ತಿ ಬೇಕು, ಆಸಕ್ತಿ ಬೇಕು, ಆಸಕ್ತಿ ಬೇಕು, ಆಸಕ್ತಿ ಇದ್ರೆ ಸಮಯವನ್ನು ಮಾಡ್ಕೊಳ್ಬಹುದು ಅಲ್ವಾ? ಅದೇ, ಎಷ್ಟೇ ಕೆಲಸಗಳಿದ್ರು ಮನಸ್ಸಿದ್ರೆ ಅದಕ್ಕೆ ಸಮಯವನ್ನು ಹೊಂದಿಸಿಕೊಂಡು ಕೆಲಸ ಮಾಡಬಹುದು ಅಲ್ವಾ? ಈಗ ನಿಮಗೆ 77 ವರ್ಷ ವಯಸ್ಸು, ಆದ್ರೂ 4-6 ಸಂಘ ಸಂಸ್ಥೆಗಳಲ್ಲಿ ನೀವು ಕೈ ಜೋಡಿಸಿ ಮುಖ್ಯ ಪಾತ್ರ ವಹಿಸಿಕೊಂಡು ಕೆಲಸ ಮಾಡ್ತಿದ್ದೀರಿ, ಇದಕ್ಕೆ ನಿಮ್ಮಲ್ಲಿರುವ ಶ್ರದ್ಧೆ ಅದೇ ನನಗೊಂದು ಅಭಿಮಾನ. ನಾನೊಂದು ಸಂಸ್ಥೆ ಕೆಲಸ ಮಾಡ್ತೀನಿ, ಉತ್ತಮವಾದ ಕೆಲಸ ಮಾಡಬೇಕು, ನಾಲ್ಕು ಜನರು ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳುವಂತ ಬರಬೇಕು. ಜನರು ನನ್ನನ್ನು ಒಪ್ಪಿಕೊಳ್ಬೇಕು, ಇವರು ಅಲ್ಲಿಗೆ ಕಳಿಸಿದ್ದಕ್ಕೆ ನಮಗೆ ತೃಪ್ತಿ ಇದೆ ಅಂತ ಹೇಳುವಂತ ಭಾವನೆ ಬರಬೇಕು. ಎಂಥವನ್ನೊಬ್ಬನ ಕೆಲಸ ಬಿಟ್ಟಲ್ಲಪ್ಪ ಅಂತ ಹೇಳುವಂತ ಭಾವನೆ ಬರುವಂತ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಹೋಗ್ಬೋದು. ಮುತ್ತಪ್ಪನವರೇ, ತಾವು ಹೇಳ್ತಾ ಇದ್ರಿ ಯುವಕರದ್ದು ಒಂದು ಭಾಗ ಆಯ್ತು, ಇನ್ನು ವಯಸ್ಸಾದ್ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ಕೆಲವೊಬ್ಬರಿಗಂತೂ ಒಳ್ಳೆ ಆರೋಗ್ಯ ಇದೆ ಬಿಡಿ, 50-60-70 ಆದ್ರೂ ಏನು ಸಮಸ್ಯೆ ಇಲ್ದಲ್ಲೇ ಚೆನ್ನಾಗಿದ್ದಾರೆ. ಅಂಥವರು ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರೆ ಇನ್ನೂ ಅನುಕೂಲ ಆದೀತಿ ಏನಂತ ಅವ್ರಿಗೂ? ಈಗ ವಯಸ್ಸಾದ್ಮೇಲೆ ಮಕ್ಕಳಲ್ಲೇ ಇರ್ತಾರೆ, ಮತ್ತೆ ಒಂಥರ ನಿರಾಳವಾಗಿರ್ತಾರೆ, ಎಲ್ಲ ಜವಾಬ್ದಾರಿಗಳಿಂದ ಮುಕ್ತವಾದ್ವಿ, ಎಲ್ಲ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸಿದ್ವಿ ಅನ್ನೋ ತರ ಇರೋರಿಗೆ ಸಹಕಾರ ಕ್ಷೇತ್ರ ಮತ್ತೊಂದು ಒಳ್ಳೆ ಅವಕಾಶವನ್ನ ಕೊಡಬಹುದಾ ಅಂತ ಅನ್ಸುತ್ತಾ ನಿಮ್ಗೆ? ಹೌದು, ಖಂಡಿತವಾಗಿ. ಯಾಕಂದ್ರೆ ಐಡಿಯಲ್ ಆಗಿಂತ ನಮ್ಮ ಮನೇಲಿ ಇರಬಾರ್ದು. ಹೌದು, ವಯಸ್ಸಾದ್ರೆ ಸರಿ, ವಯಸ್ಸಾಗದ್ರೆ ಸರಿ, ಅಲ್ವಾ, ಏನಾದ್ರೂ ಒಂದು ಕಾರ್ಯಚಟುವಟಿಕೆ ಮಾಡಲೇ ಇರಬೇಕು. ಮಾತ್ರ ನಮ್ಮ ಮಾಡಿದ್ರೆ ಆರೋಗ್ಯಕ್ಕೆ ಬಹಳ ಮದ್ದು ಅದು. ಇವಾಗ ನನ್ನನ್ನೇ ಉದಾಹರಣೆಗೆ ತಗೊಂಡ್ರೆ, ನಾನು ಅಷ್ಟು ಅದರಲ್ಲಿ ಹೊಸ ಪ್ರಾಯ ಆಗಿದ್ರು ನಾನು ಮಕ್ಕಳಾಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ, ಆದ್ರಿಂದ ನನ್ನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಇದೇ ಇದೆ, ಇಲ್ಲ ಅಂತ ಹೇಳಕ್ಕಿಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಎಲ್ಲ ತರ ಕಾಯಿಲೆ ನಮ್ಮ ಹತ್ರ ಇದೆ, ಆದ್ರೆ ಎಲ್ಲವನ್ನು ಒಂದು ರೀತಿಯಲ್ಲಿ ಕಂಟ್ರೋಲ್ ಇಟ್ಕೊಂಡು ಕೆಲಸ ಮಾಡುವಂತ ಇದು. ನಾನು ಈ ತರ ಉತ್ಪಿಂದ ಕೆಲಸ ಮಾಡೋದ್ರಿಂದ ಅದು ಯಾವುದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಕೆಲಸ ಮಾಡಕ್ಕೆ ನನಗೆ ಅದು ಅವಕಾಶ ಮಾಡಿಕೊಡ್ತದೆ, ಮಾಡುವಂತ ಕೊಡು. ಅಂದ್ರೆ ನಾನು ಇದನ್ನ ತಡ್ಕೊಳ್ಳೋದಿಲ್ಲ, ಅದು ಯಾರು ಕಾಯಿಲೆವನ್ನ ತಡೀದಿಲ್ಲ, ಮಾಡ್ತಾ ಬರ್ತದೆ. ನಿಜ ನಿಜ, 8% ಇದೀನಿ, ಶುಗರ್ ಇದೆ, ಬಿ ಪಿ ಇದೆ, ಎಲ್ಲ ಇದೆ ನನ್ನ ಹತ್ರ ನೋಡಿ. ಆದ್ರೆ ಆದ್ರೂ ಅದನ್ನೆಲ್ಲ ಕೆಲಸ ಮಾಡ್ತೀರಿ, ಮಾಡ್ಕೊಂಡು ಬೆಚ್ಚತಕ್ಕಂತ ವಿಷಯ. ಕೆಲವೊಬ್ಬರಿಗೆ ಸಣ್ಣ ವಿಷಯ ಅಡ್ಡಿ ಬಂತು, ಸಣ್ಣ ಆರೋಗ್ಯದ ತೊಂದರೆ ಬಂತಂದ್ರೆ ಏನು ಜಗತ್ತೇ ನಮ್ಮ ಮೈ ಮೇಲೆ ಬಿದ್ದಿದ್ದು, ಗುಡ್ಡನೆ ನಮ್ಮ ತಲೆ ಮೇಲೆ ಕುಸ್ತ್ ಬಿತ್ತು ಅನ್ನೋ ತರ ಮಾತಾಡ್ತಾರೆ. ಆದ್ರೆ ಎಷ್ಟೋ ಜನ ತಾವು ಹೇಳಿದಂಗೆ ಆ ಕಾರು ಆರೋಗ್ಯದ ಸಮಸ್ಯೆಗಳಿದ್ರು ಅವು ಸಮಸ್ಯೆ ಅಲ್ಲ. ನಿಜ ನಿಜ. ಮುತ್ತಪ್ಪನವರು, ಒಂದು ಬಹಳ ಜನಗಳಲ್ಲಿ ಕಾಡುವ ಸಂಗತಿ ಏನಂದ್ರೆ ಇಷ್ಟೊಂದು ಕೆಲಸ ಮಾಡಿದ್ವಿ, ನಮ್ಮನ್ನ ಸಮಾಜ ಗುರುತಿಸ್ಲಿಲ್ಲ, ಗೌರವಿಸ್ಲಿಲ್ಲ ಅನ್ನೋ ತರ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಅನೇಕರು ಮಾತಾಡಿದ್ವಿ, ನಾವು ಇಷ್ಟೊಂದು ಕೆಲಸ ಮಾಡಿದ್ವಿ, ನಮ್ಮನ್ನ ಜನ ಹೊಗಳಲಿಲ್ಲ ಅಥವಾ ಗೌರವಿಸ್ಲಿಲ್ಲ, ಹಾಗೆ ಹೀಗೆ ಅಂತ. ನಿಮಗೆ ಆ ಥರದ ಆಲೋಚನೆಗಳು ಅಥವಾ ಭಾವನೆಗಳು ಎಂದಾದರೂ ಬಂದ್ವಾ? ಅಥವಾ ಯಾರೂ ಗುರುತಿಸಿದ್ರೆ ಬಿಟ್ಟರೇನು ನನ್ನ ಕೆಲಸ ನಾನು ಮಾಡಬೇಕನ್ನೋ ಒಂದು ಆಲೋಚನೆಯಲ್ಲೇ ನೀವು ಕಾಯಕ ಮಾಡ್ಕೊತ ಬಂದರೆ ಹೇಗೆ? ನಾನು ಇಷ್ಟರವರೆಗೆ ಯಾರು ಗುರುತಿಸಿ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಲೇ ಇಲ್ಲ. ಕೆಲಸ ನನಗೊಂದು ಒಪ್ಪಿಸಿ ಏನಂದ್ರು ನಾನು ಕೆಲಸವನ್ನು ಪಡ್ಕೊಂಡ್ರೆ ಅದರ ನನಗೆ ತತ್ತಿ ರೀತಿಯಲ್ಲಿ ಕೆಲಸ ಮಾಡಬೇಕು, ತತ್ತಿ ಇರಬೇಕು ನನಗೆ ಕೆಲಸ ಮಾಡೋದ್ರಲ್ಲಿ, ಅಷ್ಟೇವೇನೆ. ಆದರೆ ಇನ್ನೊಬ್ಬರು ಗುರುತಿಸೋರೆ ಬಿಡೋದು ಬೇರೆ ಐತಲ್ಲ, ಅಂದ್ರೆ ನಾನು ಮಾಡುವಂತ ಕೆಲಸ ಅದು ಇನ್ನೊಬ್ಬರಿಗೆ ಪ್ರೀತಿ ಆಗಬೇಕು, ಅವಾಗ ಅವರಾಗಿ ನಮ್ಮನ್ನು ಗುರುತಿಸ್ಕೊಳ್ತಾರೆ, ಮತ್ತೆ ಅವರ ಮುಖಗಳು ಭಾವನೆಗಳು ಗೊತ್ತಾಗ್ಬಿಡ್ತವೆ, ಆಗ್ಲೇ ನಿಮಗೆ ಗೌರವ ಸಿಕ್ಕಂಗೆ ಸಿಗ್ತದೆ. ಇನ್ನೊಂದು, ನಾವು ಜನಸೇವೆ ಮಾಡಿದ್ರೆ, ಜನಸೇವೆ ಮಾಡಿದ್ರು ನಮಗೆ ಒಂದು ಉದಾಹರಣೆ ಹೇಳಿದ್ರೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಸತ್ತ ಹೋಯ್ತು ಅಂತ ಎಲ್ಲರೂ, ಅದು ಬದುಕಿ ಬಂದಿದ್ದೀನಿ. ಒಂದು ರೀತಿ ಜನರ ಆಶೀರ್ವಾದ. ನಾನು ಅದೇ ಆಯ್ತು, ಜನರ ಆಶೀರ್ವಾದ, ನಾನು ಮಾಡಿದಂತ ಸೇವೆ ಅದೆಲ್ಲೋ ಯಾರೋ ರೀತಿಲಿ ನನ್ನ ತಂದೆ ತಾಯಿ ಮಾಡಿದಂತ, ತಂದೆ ಬೇಗ ಸತ್ಪಾದ್ರು ಅದ್ರ ಒಳ್ಳೆ ಹೆಸರು ಕಳಿಸಿದ್ದಾರೆ, ಊರು ಪಟೇಲರಾಗಿದ್ರು, ಆದ್ರೂ ಅವ್ರ ಒಳ್ಳೆ ಹೆಸರನ್ನು ಕೊಂಡೇ ಸತ್ತಿದ್ದಾರೆ. ಅವಾಗ ಅಲ್ಲಿ ಊರಲ್ಲಿ ಕಂಡವರೆಲ್ಲ, ಓ ನಮ್ಮ ಪೋವಿನವರ ಮಗ ಅಂತ ಹೇಳುವಂತ ಒಂದು ಗೌರವವನ್ನು ನನಗೆ ಕೊಡ್ತಿದ್ರು, ಇವತ್ತು ಕೊಡ್ತಾರೆ ಅವರು, ಹಿರಿಯರು ಇದ್ದವರು. ಜನರ ಭಾವನೆಗಳು ಸಹ ಶ್ರೀರಕ್ಷ ಆಗ್ತವೆ. ನಮಗೆ ನಿಜ ನಿಜ ನಿಜ. ನಾವು ಈ ಸಂಗತಿಗಳನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದ್ರೆ ಇತಿಮಿತಿಗಳಲ್ಲಿನೂ ಸಂತೋಷವಾಗಿ ಜೀವನ ಮಾಡಬಲ್ವಿ ಅಲ್ವಾ? ಖಂಡಿತವಾಗಿ ಮಾಡಬಹುದು. ಅದು ಬಿಟ್ಟು ನಾವು ಫಲಾಭಿಸೆ ಏನು, ನಾವೊಂದು ಕೆಲಸ ಮಾಡಿದ್ರೆ ಅದಕ್ಕೆ ಏನೋ ಒಂದು ಸಿಕ್ಕಬೇಕು ಅಂತ ಹೇಳಿದ್ರೆ ಮಾತ್ರ ಮಾಡಬಾರ್ದು. ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರು ಇನ್ನೊಬ್ಬರಿಗೆ ಹೇಳೋ ಕೆಲಸನೂ ಮಾಡಬಾರ್ದು. ಮಾಡಿದ್ರೆ ಜನರು ಕೊಟ್ಟು ಉಪಯೋಗಿಸಬೇಕಾದರೆ ನಾನು ಇಂಥವ್ರಿಗೆ ಸಹಾಯ ಮಾಡಿದೆ, ಇಂಥವ್ರಿಗೆ ಹೀಗೆ ಮಾಡಿದೆ ಅಂತ ಹೇಳುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಲು ಬಾರದು, ಮಾಡಬಾರ್ದು. ಸರಿ, ಬೇರೆಯವರಿಗೆ ಹುರುಪು ಬರೋ ಥರ ಹೇಳಿದ್ರು ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಮಾಡಿದ್ರೆ ಒಳ್ಳೇದಾಗ್ತದೆ, ಮಾಡದೇ ಇದ್ದು ಹೇಳೋದು ತಪ್ಪಾಗ್ತದೆ, ಮಾಡಿ ಹೇಳದೆ ಇರೋದು ಸೂಕ್ತನ ಅಂತ. ಅಂದ್ರೆ ಇವಾಗ ನಾನು ಇವಾಗೊಬ್ಬರಿಗೆ ಸಹಾಯ ಮಾಡಿದೆ, ನೋಡಪ್ಪ ನಾನು ಅವರಿಗೆ ಸಹಾಯ ಮಾಡಿದೆ, ಈಗಿನ ತಗೊಂಡು ಹೋದ್ರೆ ನನ್ನ ಸಹಾಯ ಮಾಡಿದಕ್ಕೆ ಬೆಲೆಯಲ್ಲಿ ಆಯ್ತು ಅಲ್ಲ. ಒಂದು ರೀತಿಯಲ್ಲಿ ನಾನು ಮಾಡಿದೆ ನೀನು ಮಾಡು ಇನ್ನೊಬ್ರು ಮಾಡ್ತಾರೆ ಅನ್ನೋ ತರ ಹೇಳುದು ಸಾರ್ವಜನಿಕವಾಗಿ ಸೇವೆ ಮಾಡುವಾಗ ಹೇಳುವ. ಇಂಡಿವಿಜುವಲ್ ಆಗಿ ನಾವು ಸಹಾಯ ಮಾಡಬೇಕಂತ ಪರಿಸ್ಥಿತಿ ಬರ್ತದೆ, ಸಹಾಯ ಮಾಡ್ತೇವೆ, ಅದನ್ನ ಹೇಳ್ಕೊಂಡು ಹೋದ್ರೆ ಈಗ ನಾನೇ ಮಾಡಿದ್ದು ಇನ್ನೊಂದು ಬರ್ತದೆ. ಈಗ ನಾವು ಮಾಡುದು ನಾನೊಬ್ಬನೇ ಮಾಡೋದಲ್ಲ, ಅದು ನಮ್ಮ ಗುಂಪು ಮಾಡೋದು. ಇಲ್ಲಿದ್ರು ನಮ್ಮ ಗುಂಪು ಇರ್ತದೆ, ಗುಂಪು ಪ್ರಕಾರ ಮಾಡೋದು. ಆ ಗುಂಪನ್ನು ಬಿಟ್ಟುಬಿಟ್ಟು ನಾನೇ ಮಾಡಿದ್ದು ನಾನೇ ಮಾಡ್ತೀನಿ ಅಂತ ಹೇಳುವಂತ ಮನೋಭಾವನೆ ಕೆಲವು ಇದ್ದ ಕೆಲವು ಜನರು ಹೇಳ್ತಾರೆ. ಅದನ್ನ ಅದು ಹೇಳಿದ್ರೆ ಏನಾಗ್ತದೆ, ನಾ ಮಾಡಿದಂತ ಸೇವೆಗೆ ಬೆಲೆ ಇರೋದಿಲ್ಲ. ನಾನೇ ಮಾಡ್ಕೊಂಡು ನಾನೇ ಹೇಳ್ಕೊಂಡು ಹೋದ್ರೆ ಅದನ್ನ ಗುರುತಿಸಿ ಇನ್ನೊಬ್ರು ಹೇಳ್ಬೇಕು, ಓ ನೀನು ಈ ಕೆಲಸ ಮಾಡಿದ್ಯಾ ಒಳ್ಳೇದದು, ಒಳ್ಳೆ ಕೆಲಸ ಮಾಡಿದ್ಯಾ ಅಂತಕೊಂಡು ಅದು ಬಿಟ್ಟುಬಿಟ್ಟು ಇಲ್ಲ ನಾನೇ ಮಾಡಿದ್ದು. ಗುಂಪಿಲ್ಲದ್ರಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗದಲ್ಲ, ಗುಂಪಿನಲ್ಲಿ ಇದ್ದಾಗ ಗುಂಪಿನಿಂದ ಮಾಡ್ಲಿಕ್ಕೆ ಆಗದೇ ಇಲ್ಲ, ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ. ಅವೆಲ್ಲ ಸಂಘ ಜೀವಿಗಳು. ನಿಜ, ಸಹಕಾರ ಕ್ಷೇತ್ರ ಅಂದ್ರೆ ಸಂಘ ಜೀವಿಗಳು. ಹೌದು, ನಮ್ಮ ಜೀವನ ಇರೋದೇ ಸಂಘದಲ್ಲಿ. ಹೌದು, ಸಹಕಾರಿ ಕ್ಷೇತ್ರ ಅಂದ್ರೆ ಸಮಾಜನೇ, ಸಮಾಜದ ಹಿತಕ್ಕೆ ಒಂದು ಸಂಘಟನೆ ಮಾಡ್ಕೊಂಡಿರೋದು ಅಲ್ವಾ? ಇಲ್ಲಿ ಎಲ್ಲಾ ಜಾತಿಯವರು ಇರ್ತಾರೆ. ಈ ನೋಡಿ, ಸಹಕಾರಿ ಯೂನಿಯನ್ ತಗೊಳ್ಳಿ, KDCC ಬ್ಯಾಂಕ್ ತಗೊಳ್ಳಿ, ಅಥವಾ ಇನ್ನು ಬೇರೆ ಬೇರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಅಲ್ಲಿ ಒಂದು ಜಾತಿ ಸೀಮಿತ ಆಗಿರಲ್ಲ, ಎಲ್ಲಾ ಜಾತಿಯವರು ಇರ್ತಾರೆ. ಒಂದು ರೀತಿಯಲ್ಲಿ ಜಾತಿ ಸಂಘಟನೆಗಳಿದ್ರೂ ಅಲ್ಲಿ ಅನೇಕ ಸ್ತರದ ಜನಗಳು ಇರ್ತಾರೆ. ಹಾಗಾಗಿ ಬೇರೆ ಬೇರೆ ಜನಗಳ ಒಂದು ಹಿತವನ್ನ ಕಾಪಾಡಲಿಕ್ಕೆ ಅವರ ಹಿತಕ್ಕಾಗಿ ಕೆಲಸ ಮಾಡುವ ವ್ಯವಸ್ಥೆ ಇದು. ಸಾಕಷ್ಟು ಒಂದು ವ್ಯವಸ್ಥೆ ಅದು. ನಿಜ ನಿಜ, ಸಾರ್ವಜನಿಕವಾಗಿ ಜಾತಿ ಭೇದ ಬಿಟ್ಟು ನಾವು ಕೆಲಸ ಮಾಡುವಂತ ಒಂದು ಅದನ್ನೇ ಮಾಡಬೇಕು ನಾವು. ನಿಜ ನಿಜ, ನಾನು ಕೊಡಗಂದಿರ್ಬೇಕು, ನನ್ನ ಒಂದು ಜಾತಿ ಮೇಲೆ ನನಗೊಂದು ಅಭಿಮಾನ ಮಾತ್ರ ಇರ್ಬೇಕಷ್ಟೇ, ಅಭಿಮಾನವನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ಏನು ಮಾಡಿ ಕೊಡೋದು. ನಿಜ ನಿಜ, ಎಲ್ಲ ಇವರಿಗೆ ಅವರವರ ಇದರ ಮೇಲೆ ಅಭಿಮಾನ ಬೇಕು. ಹೌದು, ಬೇರೆ ನಾವು ನಮ್ಮ ಇದಕ್ಕೆ ಎಷ್ಟು ಗೌರವ ಕೊಡ್ತೇವೆ ಅಷ್ಟೇ ಗೌರವವನ್ನು ನಾವು ಇನ್ನೊಬ್ಬರ ಇದಕ್ಕೂ ಸಹ ಕೊಡಬೇಕು ನಾವು. ಹಾಗಾದ್ರೆ ನಮ್ಮ ಸಮಾಜವು ನಮ್ಮನ್ನ ಗುರುತಿಸ್ತಾರೆ. ನಿಜ, ಅಲ್ಲದ್ರೆ ನಮ್ಮನ್ನ ಗುರುತಿಸೋದಿಲ್ಲ. ನಿಜ, ನಮ್ಮ ಜೊತೆಗೆ ಆಕಾಶವಾಣಿಯಲ್ಲಿ ಇದುವರೆಗೂ ಮಾತಾಡಿದ್ರಿ ಮುತ್ತಪ್ಪನವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಜನರಿಗೆ ನನ್ನ ಅನಿಸಿಕೆಗಳನ್ನ ಮುಟ್ಟುವಂತ ಕೆಲಸವನ್ನು ತಾವು ಮಾಡಿದಿರಿ ವೀರಂಗಿಯವರೇ, ನಿಮಗೆ ಸಹ ನಾನು ಧನ್ಯವಾದ ಹೇಳ್ತೇನೆ. ಹಾಗಾದ್ರೆ ನನ್ನ ಸಹಕಾರ ಕ್ಷೇತ್ರದಲ್ಲಿ ನನಗೆ ಶಿಶು ಬೆಳೀಲಿಕ್ಕೆ ಸಹಕಾರ ನೀಡಿದಂತ ಇಡೀ ನನ್ನ ಜನತೆಗೆ, ನನ್ನ ಸಂಸಾರಕ್ಕೆ ಸಹ, ನನ್ನ ವೆಕೇಶನ್ ಫ್ರೆಂಡ್ಸ್ಗಳಿದ್ದಾರೆ ಅವರೆಲ್ಲರೂ ನನಗೆ ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ನಾನು ಈ ಆಕಾಶವಾಣಿ ಮುಖಾಂತರ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೆ ಮಡಿಕೇರಿಯ ಮಂಡುವಂಡ ಪಿ ಮುತ್ತಪ್ಪ ಅವರ ಜೊತೆಗೆ ನಾವು ನಡೆಸಿದ ಸಂವಾದವನ್ನು ಆಲಿಸಿಕೊಂಡ್ರಿ. ಈ ವರ್ಷದ ರಾಜ್ಯಮಟ್ಟದ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಮುತ್ತಪ್ಪನವರು ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕ್ತಾ ಬೆಳೆದಿದ್ದು, ಅವರ ಕೃಷಿ ಹಿನ್ನೆಲೆ, ಕುಟುಂಬದ್ದು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದನ್ನು ಉಲ್ಲೇಖ ಮಾಡಿದರು. ಮುತ್ತಪ್ಪನವರ ಜೊತೆಗೆ ತಾವು ಮಾತಾಡಬಹುದು ಶ್ರೋತೃಗಳೇ. 9880851270 9880851270. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಅಳಿಸಲು ಸಾಧನ ಓಡಿ ಬಾಳೋಣ, ಎಲ್ಲೆಂದು ಸೇರಿ ದುಡಿಯೋಣ. ಎಲ್ಲರೂ ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಎಲ್ಲರೂ ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಓಡಿ ಬಾಳೋಣ, ಎಲ್ಲೆಂದು ಸೇರಿ ದುಡಿಯೋಣ. ಓಡಿ ಬಾಳೋಣ, ಎಲ್ಲೆಂದು ಸೇರಿ. ಸುಖವನ್ನು ಕೊಡುವುದಿಲ್ಲ. ವಿರಸ ವಿಷವು ಸುಳ್ಳಲ್ಲ, ನೀನು ಎಲ್ಲ ಗೆಲ್ಲುವೆ, ಸರಸದಿ ಹರುಷವಾನೆ ಪಡೆವೆ, ಸರಸದಿ ಹರುಷವಾನೆ ಪಡೆವೆ, ಓಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಓಡಿ ಬಾಳೋಣ ಎಂದು ಸೇರಿ ಬದುಕೋರು ಇಲ್ಲಿ ಎಲ್ಲ, ಹಸಿರೇ ಉಸಿರು ನಮಗೆಲ್ಲ, ನಗುತ್ತ ಸೇರಿ ದುಡಿವಾಗ ಬೇಸರವಿಲ್ಲ, ಎಂದು ನಮಗೆ ಆಯಾಸ ತೋರುವುದಿಲ್ಲ, ಮೇಲು ಕೀಳು ಇಲ್ಲಿಲ್ಲ, ದುಡಿಮೆಗೆ ಫಲವ ಕಂಡೇ ಕಾಣುವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ, ಓಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಓಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ದುಡಿಮೆಯೇ ಬಡತನ ಅಳಿಸಲು ಸಾಧನ. ಈಗ ಕೇಳುವ ಕೃಷಿ ಮಾಹಿತಿ. ಕೇಳುಗರೆ, ಕಾಳುಮೆಣಸು ಕಾಫಿ ತುಂಬಾ ಸೂಕ್ಷ್ಮವಾದ ಬೆಳೆಗಳಲ್ಲ. ಎಷ್ಟೋ ಜನ ಅನ್ಕೊಳ್ತಾರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಲೇ ಬೆಳೆನೇ ಪಡೀಲಿಕ್ಕಾಗೋದಿಲ್ಲ, ಬೆಳವಣಿಗೆನೇ ಆಗೋದಿಲ್ಲ ಅಂತ ಅಂದ್ಕೊಂಡು. ಆದರೆ ನಾವು ರಾಜ್ಯದ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನೋಡೋದಾದರೆ ಕಾಳುಮೆಣಸು ಮತ್ತು ಕಾಫಿಯನ್ನು ಸೇರಿಕೊಂಡು ಇತರೆ ಅನೇಕ ಬೆಳೆಗಳನ್ನು ರಾಸಾಯನಿಕ ಗೊಬ್ಬರ ವಿಷಗಳನ್ನು ಬಳಸಲೇ ಬೆಳೆಯಲಾಗ್ತಾ ಇದೆ. ವಿಶೇಷವಾಗಿ ಪಶ್ಚಿಮ ಘಟ್ಟಗಳಂತಹ ಪ್ರದೇಶಗಳಲ್ಲಿ ಎಷ್ಟೋ ಕಡೆಗೆ ರಾಸಾಯನಿಕಗಳನ್ನೇ ಹಾಕೋದಿಲ್ಲ, ತೆಗೆದುಕೊಂಡು ಹೋಗೋದು ಕಷ್ಟ, ಇನ್ನು ಬಳಕೆ ವಿಚಾರವಂತೂ ದೂರವೇ. ಈಶಾನ್ಯ ರಾಜ್ಯಗಳಲ್ಲಿ ಇವತ್ತು ಪರಿಸರ ಪ್ರಿಯ ತತ್ವದಲ್ಲಿ ಕೃಷಿಯನ್ನು ಮಾಡಿ ಅವುಗಳನ್ನು ಉತ್ತಮ ಬೆಲೆಗೂ ಮಾರಾಟ ಮಾಡೋದಿದೆ. ಅದಲ್ಲದಲ್ಲೇ ಗ್ರಾಹಕರಿಗೆ ಸಂತೃಪ್ತಿಯಾದ ಶುಚಿಯಾದ ಆಹಾರ ಧಾನ್ಯಗಳನ್ನು, ಹಣ್ಣು ತರಕಾರಿಗಳನ್ನು, ಕಾಫಿ ಟೀ ಕಾಳುಮೆಣಸು ಈ ರೀತಿಯ ಪದಾರ್ಥಗಳನ್ನು ಕೊಡ್ತಾ ಇರೋದನ್ನು ನಾವು ಕಾಣಬಹುದು. ಕೇಳುಗರೆ, ಕೊಡಗು ಜಿಲ್ಲೆಯಲ್ಲೂ ಕಾಳುಮೆಣಸಿಗೆ ಕೆಲವೊಬ್ಬರು ಬೋಡೋ ದ್ರಾವಣವನ್ನೇ ಸಿಂಪಡಣೆ ಮಾಡೋದಿಲ್ಲ, ಹಾಗೆ ಕಾಳುಮೆಣಸಿನ ಬಳ್ಳಿಗಳ ಬುಡಕ್ಕೆ ಗೋಮೂತ್ರವನ್ನು ಸಗಣಿಯನ್ನು ಹಾಕಿ ರೋಗ ಬಂದ್ರೂ ಅದನ್ನು ನಿಭಾಯಿಸಲಿಕ್ಕೆ ಒಂದು ರೀತಿಯಲ್ಲಿ ಬಳ್ಳಿಗಳನ್ನು ತಯಾರಿ ಮಾಡಿಕೊಂಡು ಪೋಷಣೆ ಮಾಡ್ತಿದ್ದಾರೆ. ಗಂಜಲದಲ್ಲಿ ರೋಗಾಣುಗಳನ್ನು ದೂರ ಇಡುವ, ಬಳ್ಳಿಗಳಿಗೆ ಚೈತನ್ಯ ನೀಡುವ ಶಕ್ತಿ ಇದೆ ಅಂತ ಅಂದ್ಕೊಂಡು ಬಲ್ಲವರು ಹೇಳೋದಿದೆ. ಜೊತೆಗೆ ತೋಟಗಳಲ್ಲಿ ಮಣ್ಣಿನ ಫಲವತ್ತತೆಗೆ ಪೂರಕವಾದ ಮರಗಿಡಗಳು ಇದ್ದರೆ ಅವುಗಳ ಎಲೆ ಈ ಬೆಳೆಗಳಿಗೆ ಚೈತನ್ಯದಾಯಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ರೋಗಾಣುಗಳನ್ನು ದೂರ ಮಾಡಿ ಆರೋಗ್ಯಕರವಾದ ಬೆಳೆಯನ್ನು ನಿಮ್ಮ ಕೈಗೆ ಇಡಲಿಕ್ಕೆ ನೆರವಾಗ್ತದೆ. ಇದಲ್ಲದಲ್ಲೇ ಸೂಕ್ಷ್ಮಾಣುಜೀವಿಗಳನ್ನು ಇವತ್ತು ಅನೇಕ ಕಡೆ ಉತ್ಪಾದನೆ ಮಾಡಲಾಗ್ತಾ ಇದೆ. ನಮ್ಮ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮ ಜೀವಿಗಳು ಕಮ್ಮಿ ಆದಂತೆ ರೋಗಾಣುಗಳು ಹೆಚ್ಚಿಗೆ ಮನೆ ಮಾಡಲಿಕ್ಕೆ ಶುರು ಮಾಡಿಕೊಳ್ತವೆ. ಬೆಳೆಗಳಿಗೆ ರೋಗ ಕೀಟಗಳ ಬಾಧೆ ಹೆಚ್ಚೆಚ್ಚು ಕಾಣಲಿಕ್ಕೆ ಆರಂಭವಾಗ್ತದೆ. ಇದಕ್ಕಾಗಿ ಉಪಕಾರಿ ಸೂಕ್ಷ್ಮಜೀವಿಗಳು ನಮ್ಮ ಮಣ್ಣಿನಲ್ಲಿ ಹೆಚ್ಚು ವೃದ್ಧಿಯಾಗಬೇಕು. ಕಡಿಮೆ ಇದ್ದರೆ ಎಲ್ಲೆಲ್ಲಿ ಸಿಗುತ್ತೋ ಆ ಪ್ರದೇಶದಿಂದ ಸೂಕ್ಷ್ಮಜೀವಿಗಳನ್ನು ತಂದು ಸಾವಯವ ಗೊಬ್ಬರಗಳೊಂದಿಗೆ ಬೆರೆಸಿ ಹಾಕಬೇಕು. ಎರೆಹುಳು ಗೊಬ್ಬರವನ್ನು ತಯಾರು ಮಾಡಿಕೊಂಡು ತೋಟಗಳಿಗೆ ಹಾಕೋದ್ರಿಂದ ರಸಸಾರ ತಟಸ್ಥ ಸ್ಥಿತಿಗೆ ಬರುತ್ತೆ ಅಂತ ಅಂದ್ಕೊಂಡು ಕೆಲವೊಬ್ಬರು ಈ ನಿಟ್ಟಿನಲ್ಲಿ ಸಾಗಿರರು ಹೇಳೋದಿದೆ. ಹೀಗೆ ಪರಿಸರ ಪ್ರಿಯ ತತ್ವದಲ್ಲಿ ಅನೇಕ ಬೆಳೆಗಳನ್ನು ಸಾಗುವಳಿ ಮಾಡಲಿಕ್ಕೆ ಅವಕಾಶ ಇದ್ರೂ ಎಷ್ಟೋ ಕಡೆಗೆ ವಿಪರೀತವಾಗಿ ರಾಸಾಯನಿಕಗಳನ್ನು ಉಪಯೋಗಿಸ್ಕೊಂಡು ಅಧಿಕ ಉತ್ಪನ್ನವನ್ನು ಪಡೆಯುವ ನಿಟ್ಟಿನಲ್ಲಿ ಗಮನಹರಿಸಿರೋದು ಅಪಾಯಕಾರಿ ಬೆಳವಣಿಗೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ರೈತ ಬಾಂಧವರೇ, ರಾಸಾಯನಿಕಗಳು ಮಣ್ಣಿಗೆ ಸೇರಿದಷ್ಟು ಪರಿಸರದಲ್ಲಿ ಸೇರ್ಪಡೆಯಾದಷ್ಟು ಅದು ಬರೀ ನಮಗೆಲ್ಲ ಇತರೆ ಜೀವಿಗಳಿಗೂ ಮಾರಕವಾಗ್ತದೆ. ಈ ನಿಟ್ಟಿನಲ್ಲಿ ಪರಿಸರಕ್ಕೆ ಪೂರಕವಾದ ವಿಷಯಗಳಿಗೆ ಪರ್ಯಾಯವಾದ ಕ್ರಮಗಳನ್ನು ಹುಡುಕ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಅಲ್ಪ ಖರ್ಚಿನಲ್ಲಿ ಕೆಲಸಗಳು ನೆರವೇರ್ತವೆ, ಹಾಗೆ ಬೆಳೆಗಳ ಉತ್ಪಾದನೆಯಲ್ಲಿ ನೀವು ಅಷ್ಟೊಂದು ತಲೆಬಿಸಿ ಮಾಡಿಕೊಳ್ಳುವ ಅಗತ್ಯತೆ ಬರೋದಿಲ್ಲ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,100 ರೂಪಾಯಿಯಿಂದ 13,500 ರೂಪಾಯಿ, ಅರೇಬಿಕಾ ಚೆರಿ 6,550 ರೂಪಾಯಿಯಿಂದ 6,800 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,400 ರೂಪಾಯಿಯಿಂದ 8,800 ರೂಪಾಯಿ, ರೊಬೆಸ್ಟಾ ಚೆರಿ 4,375 ರೂಪಾಯಿಯಿಂದ 4,500 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 50,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 48,500 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇನ್ನು ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಮುತ್ತರ್ಮುಡಿಯ ಕೆಂಬೆಡತಂಡ, ಎಂ ತಿಮ್ಮಯ್ಯ, ಹಾಕತೂರಿನ ಚೊಟ್ಟೆಂಡ ಅಯ್ಯಪ್ಪ ಮತ್ತು ಆವರ್ತಿಯ ಮಧುಕುಮಾರ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಅಶಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ, ಬೆಂಗಳೂರು, ಕುಶಾಲನಗರ, ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರುವ ಕನ್ನಡಕ ಡಿನ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಎಚ್ಐವಿ ಏಡ್ಸ್ ಸೇರಿದಂಗೆ ಯಾವುದೇ ರೀತಿಯ ರೋಗ ಬರದಂಗೆ ಮುನ್ನೆಚ್ಚರಿಕೆ ಅಗತ್ಯ, ಡಿಸಿ. ಶಿಕ್ಷಕರ ಕಲಿಕಾ ನಿರಂತರತೆ ಕಾದುಕಮ್ಮಕ್ಕೆ ಡಿವೈಎಸ್ಪಿ ಶೋಭಾ ಕರೆ. ಜೊಂಪೆನ ವಿವರ. 70-80ರ ದಶಕದಲ್ಲಿ ಎಚ್ಐವಿ ಏಡ್ಸ್ ತೇಳುವ ವೈರಾಣಿಗೆ ಹೆದರ್ತಿದ್ದು, ಹಂಗೆ ಕೋವಿಡ್-19 ಸಮಯದಲ್ಲಿ ಮುಂದೆ ಹೆಂಗೆ ಏನು ಜ್ಞಾನ ಮಾಡ್ತಿದ್ದು, ಆದರೆ ಬರ್ಬರ್ತಾ ಇದರನ್ನೆಲ್ಲ ಎದುರಿಸಿ ಮುಂದೆ ಸಾಗ್ತಿದ್ದ ಯಾವುದೇ ತರಹದ ರೋಗ ನಿಯಂತ್ರಣ ಸಂಬಂಧ ಮುನ್ನೆಚ್ಚರಿಕೆ ತಕ್ಕೊಂಡು ಅಗತ್ಯತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಹಿಂಗೆ ಬೇರೆ ಬೇರೆಯವರ ಕೂಡುಕೂಟಲ್ಲಿ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡಿಲಿ ಸಮಾನಗೊಳಿಸು ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಅಸಮಾನತೆಗಳನ್ನು ಪರಿಹರಿಸೋಣ ಮತ್ತು ಏಡ್ಸ್ ಅನ್ನು ಕೊನೆಗಾಣಿಸೋಣ ತೇಳುವ ಘೋಷವಾಕ್ಯದೊಟ್ಟಿಗೆ ಇಂದು ನಡೆದ ವಿಶ್ವ ಏಡ್ಸ್ ದಿನದ ಸಭಾ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿತು. ಕೊಡಗು ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಂಗೆ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ ಹಂಗೆ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಜಿಲ್ಲೆನ ಪ್ರಾಥಮಿಕ ಮತ್ತು ಪ್ರೌಢಶಾಲೆನ ಶಿಕ್ಷಕರಿಗೆ ಇಂದು ಜಿಲ್ಲಾ ಮಟ್ಟದ ಸಹಪಠ್ಯ ಚಟುವಟಿಕೆ ಸ್ಪರ್ಧೆಗ ಮಡಿಕೇರಿನ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ನಡೆದಿತು. ಜಂಬಾರಕ್ಕೆ ಚಾಲನೆ ಕೊಟ್ಟ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆನ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿ ಜಿ ಶೋಭಾ ಮಾತನಾಡಿ, ಶಿಕ್ಷಕರ ನಿರಂತರ ವಿದ್ಯಾರ್ಥಿಯಾಗಿದ್ದು ನಿತ್ಯ ಕಲಿಕೆಯನ್ನು ಬಂಡವಾಳ. ಶಿಕ್ಷಕರು ಹೊಸ ಹೊಸ ವಿಷಯಗಳನ್ನ ಕಲಿಯುವುದರ ಮೂಲಕ ಕಲಿಕಾ ನಿರಂತರ ಕಾದುಕೊಂಡರಿಂದ ಹೆಚ್ಚು ಕ್ರಿಯಾಶೀಲತೆ, ಸೃಜನಶೀಲತೆ ಬೆಳೆದಿದೆ. ಇದಕ್ಕೆ ಸಹಪಠ್ಯ ಚಟುವಟಿಕೆ ಸಹ ಸಹಾಯಕ ಆಗಿದ್ದು, ಇದರಲ್ಲಿ ಶಿಕ್ಷಕರು ಭಾಗವಹಿಸಕ್ಕೂ ಇದರಿಂದ ದೈಹಿಕ ಮಾನಸಿಕ ಜ್ಞಾನ ವೃದ್ಧಿಯೊಟ್ಟಿಗೆ ಪಾಠ ಬೋಧನೆಗೆ ಸಹಕಾರಿಯಾದೆ ಅಂತ ಹೇಳಿದು. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಂತಿಕೆ ಕಟ್ಟುವ ಸಂಘಟಿತ ಕಾರ್ಮಿಕರ ಮಕ್ಕಳಿಂದ 2022-23 ಸಾಲಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯಕ್ಕೆ ಆನ್ಲೈನ್ ಅರ್ಜಿ ಕರೆದಳು. ಅರ್ಜಿ ಕೊಡುಗೆ 31 ಕಡೆ ದಿನ ಆಗುತ್ತು. ಹೆಚ್ಚಿನ ವಿವರಕ್ಕೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಇಲ್ಲಿನ ಸಂಪರ್ಕಿಸಿದ ಕಾರ್ಮಿಕ ಅಧಿಕಾರಿಯವರು ತಿಳಿಸಳು. ಪ್ರಸಕ್ತ ಸಾಲಿನ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ತೋಟಗಾರಿಕಾ ಇಲಾಖೆಯಿಂದ ಬೇರೆ ಬೇರೆ ಸೌಲಭ್ಯ ಪಡೆಯಕ್ಕೆ ಅರ್ಹ ರೈತರಿಂದ ಅರ್ಜಿ ಕರೆದಳು. ಹಸಿರುಮನೆಯಲ್ಲಿ ಹಾಳಾಗಿರುವ ಪಾಲಿಥೀನ್ ಶೀಟ್ಗಳ ಬದಲಿ ಮಾಡಿಕೆ ಸಹಾಯಧನ, ಹಸಿರುಮನೆಯಲ್ಲಿ ಬೇಸಾಯ ಮಾಡಿರುವ ಗುಲಾಬಿ, ಕಾರ್ನೇಷಿನ್, ಜರ್ಬರ, ಸೌತೆ, ಟೊಮೆಟೊ ಬೆಳೆಗಳನ್ನ ಸಹಾಯಧನಕ್ಕಾಗಿ ಪರಿಗಣಿಸುವೆ. ಸೋಲಾರ್ ಪಂಪ್ ಖರೀದಿ, ನೀರ್ಲಿ ಕರಗುವ ಗೊಬ್ಬರ ಖರೀದಿ, ಲಘು ಪೋಷಕಾಂಶಗಳ ಮಿಶ್ರಣ ಖರೀದಿಗೆ ಸಹಾಯಧನ ಪಡೆಯಕ್ಕೆ ರೈತರು ಆಯಾಯ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಸೋಮರ್ಪೇಟೆ ಇಲ್ಲಿಗೆ 15 ಅರ್ಜಿಯೊಟ್ಟಿಗೆ ನೋಂದಾಯಿಸಿಕೊಳ್ಳುವಂಗೆ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರಾದ ಪ್ರಮೋದ್ ಅವು ತಿಳಿಸಳು. ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಜಿಮ್ನಾಸ್ಟಿಕ್ಸ್ ಸಭಾಬಾಡಿಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ 6 ಬೆಳಗ್ಗೆ 9 ವಿಶೇಷ ಅಗತ್ಯವುಳ್ಳ ಮಕ್ಕಳ ವೈದ್ಯಕೀಯ ತಪಾಸಣಾ ಶಿಬಿರ ನಡೆದಿದೆ. ಈ ವೈದ್ಯಕೀಯ ತಪಾಸಣಾ ಶಿಬಿರಕ್ಕೆ ಮಡಿಕೇರಿ ತಾಲೂಕಿನ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ಕಲಿತಿರುವ 1 ಪಿಯುಸಿವರೆಗಿನ ವಿಶೇಷ ಅಗತ್ಯವುಳ್ಳ ಮಕ್ಕಳಾದ ದೃಷ್ಟಿದೋಷ, ಶ್ರವಣ, ಮಾತಿನ ವಿಕಲತೆ, ಬುದ್ಧಿಮಾಂದ್ಯತೆ ಇರುವ ಮಕ್ಕ ಭಾಗವಹಿಸಕ್ಕ ಸಮಗ್ರ ಶಿಕ್ಷಣ ಮತ್ತು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆನ ಕ್ಷೇತ್ರ ಸಂಪನ್ಮೂಲಾಧಿಕಾರಿಯವರು ತಿಳಿಸಳು. ಜಿಲ್ಲಾಡಳಿತ, ರಾಜೀವ್ ಗಾಂಧಿ ವಸತಿ ನಿಗಮ, ಪ್ರಾಕೃತಿಕ ವಿಕೋಪ ಪುನರ್ವಸತಿ ಯೋಜನೆ 2018 ಆಗಸ್ಟ್ಲಿ ಪ್ರವಾಹಕ್ಕೆ ಒಳಗಾದ ಸಂತ್ರಸ್ತರಿಗೆ ಪುನರ್ವಸತಿಗಾಗಿ ಮಾಡಿರುವ ಬಡಾವಣೆಯ ಉದ್ಘಾಟನೆ ಹಂಗೆ ಮನೆಗಳ ವಿತರಣಾ ಜಂಬರ 2 ಮಧ್ಯಾಹ್ನ 12 ಕೆ ನಿಡುಗಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿನ ಪ್ರಾದೇಶಿಕ ಸಾರಿಗೆ ಕಚೇರಿ ಹತ್ತಿರ ನಡೆದಿದೆ. ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ಆಚರಿಸುವ ಸಂಬಂಧ 3 ಬೆಳಗ್ಗೆ 10 ನಗರಸಭೆಯಿಂದ ಓಂಕಾರ ಸದನದವರೆಗೆ ವಿಕಲಚೇತನರ ಜಾಥಾ ನಡೆದಿದೆ. ಹಂಗೆ 10 ಓಂಕಾರ ಸದನದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ನಡೆದಿದೆ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯವರು ತಿಳಿಸಳು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನ ಉಪಕೇಂದ್ರ

ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಯೊಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಪಿಣ್ಯ ಬೋರೆ ಬೋರೆ ಸೊಸೈಟಿ, ಸಂಘ ಸಂಸ್ಥೆ, ಸ್ಕೂಲ್ ಕಾಲೇಜ್ ಪ್ರಾಧಿಕಾರತ್ರ ಕೂಡುಕೂಟತ್ ಇಂದು ಮಡಿಕೇರಿರ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡಲು ಸಮಾನಗೊಳಿಸು, ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಅಸಮಾನತೆಗಳನ್ನು ಪರಿಹರಿಸೋಣ ಮತ್ತು ಏಡ್ಸ್ ಅನ್ನು ಕೊನೆಗಾಣಿಸೋಣ ಘೋಷವಾಕ್ಯತೋಡೆ ವಿಶ್ವ ಏಡ್ಸ್ ದಿನ ನಡೆದತ್. ಈ ನೇರತ್ತು ತಕ್ಕಪರಂದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅಳುವುದು 9ನೇ ದಶಕತ್ತು ಹೆಚ್ಐವಿ ಏಡ್ಸ್ ವೈರಾಣುಕು ಜನ ಬೊತ್ವ ಇಂತು ಅನ್ನನೇ ಕೋವಿಡ್ 19 ವೈರಸ್ ಬಂದಲ್ಲಿಯೂ ಜನ ಇನ್ನು ಬದುಕು ಬೌಸು ಏದು ಇಲ್ಲಂದು ಅತಂತ್ರ ಸ್ಥಿತಿಲಿಂತು ಇದಕ್ಕ ಎಲ್ಲರೂ ಆನ ಎದುಪು ಚಿಟ್ಟಿದ ಬದುಕೇನುಂಡು ಏದೆ ಕಾಯಿಲ ಬಾತೆಂಗೂ ಅಂಗ ಅವಶ್ಯ ಎಚ್ಚರಿಕೆ ಬೋಂಡುಂದು ಅಣ್ಣುಚಿ. ವಿಶ್ವ ವಿಕಲಚೇತನ ದಿನ ನಾಳೆ ಪೊಲಕ 10 ಗಂಟೆಗೆ ಮಡಿಕೇರಿರ ಓಂಕಾರ ಸದನತ್ ನಡಪ. ಇಂದ ಮಾರಿಪತ್ತು ಪೊಲಕ 10 ಗಂಟೆಗೆ ನಗರಸಭೆಯಿಂದ ಓಂಕಾರ ಸದನಗೆತನೆ ವಿಕಲಚೇತನಂಗಡ ಜಾಥಾ ನಡಪ ಅಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಅರಿಚಿಟ್ಟಿತು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಪಿಣ್ಯ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಚೆಟ್ಟಳ್ಳಿ ಪ್ರಾಯೋಗಿಕ ಕೇಂದ್ರತ್ರ ಆದನೆಲು ನಾಳೆ ಪಿಣ್ಯ ಮತ್ಯಾಂದು ಮಡಿಕೇರಿರ ಕ್ರಿಸ್ಟಲ್ ಕೋಟ್ಲು ತೋಟಗಾರಿಕಾ ಬೊಳೆರ ಮೇದ ವಿಚಾರ ಸಂಕಿರಣ ಪಿಣ್ಯ ವಸ್ತು ಪ್ರದರ್ಶನ ನಡಪ. ಜಿಲ್ಲಾ ಪಂಚಾಯತ್, ಜಿಲ್ಲಾ ಶಾಲಾ ಶಿಕ್ಷಣ ಪಿಣ್ಯ ಸಾಕ್ಷರತಾ ಇಲಾಖೆ ಶಿಕ್ಷಕರ ಕಲ್ಯಾಣ ನಿಧಿರ ಆದನೆಲು ಜಿಲ್ಲೆರ ಪ್ರೈಮರಿ ಪಿಣ್ಯ ಹೈಸ್ಕೂಲ್ ಉಪಾಧ್ಯಕ್ಷ ಇಂದು ಬೆಳಾಚೆ ಜಿಲ್ಲಾ ಮಟ್ಟತ್ರ ಸಹಪಠ್ಯ ಚಟುವಟಿಕೆ ಪೈಪೋಟಿ ಮಡಿಕೇರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರತ್ ನಡೆದತ್ತು. ಈ ನೇರತ್ತು ತಕ್ಕಪರಂದ ಇಲಾಖೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನತ್ರ ಜಿಲ್ಲಾ ಉಪಯೋಜನಾಧಿಕಾರಿ ಜಿ ಶೋಭಾ ಉಪಾದ್ರಿಯಳು ಓದುವ ಮಕ್ಕಳೇ ನಿತ್ಯ ಪಡಿಪು ಉಪಾದ್ರಿಯಡ ಬಂಡವಾಳ ಪುದಿಯ ವಿಷಯತ್ನ ಪಡಚಂಡ ಅಭ್ಯಾಸ ಮಾಡುವನುಂಡು ಮಾಡುವ ಪಾಠ ತಡಿರ ಆರೋಗ್ಯ ಮನಸ್ಸುಗೆ ಬೋಂಡಿಯ ಜ್ಞಾನ ಕಿಟ್ಟುವ ಕೆಲಸತ್ರ ಒತ್ತಡತ್ರ ನಡುಲು ಇಂಥ ಪೈಪೋಟಿಲು ಕೂಡಿಯಾಡೋದು ಪೆರ್ತ ನಲ್ಲದೆಂದು ಅಣ್ಣುಚಿ. ದಂಡಾರ್ತಿರುವ ದಂಡು 23ನೇ ಸಾಲರ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ರಡಿಲು ತೋಟಗಾರಿಕಾ ಇಲಾಖೆಯಿಂದ ಕೊಡಪ ಬೋರೆ ಬೋರೆ ಸೌಲಭ್ಯಕ್ಕೆ ಅರ್ಹ ರೈತಗಳುಂಡು ಅರ್ಜಿ ಕಾಕಿತು. ಹಸಿರು ಮನೆಯಲ್ಲಿ ಪಾಳನ ಪಾಲಿಥಿನ್ ಶೀಟ್ ಬದಲು ಮಾಡೋ ಬೋಂಡತ ಗಿಡತ್ನ ಅಡ್ತಿತ್ತು ಪುದಿಯ ಗಿಡ ನಡಪು ಸೋಲಾರ್ ಪಂಪ್ ಖರೀದಿ ನೀರ್ಲು ಕರುವ ಗೊಬ್ಬರ ಅಡಪಕ್ಕೆ ಆಯಾ ಜಾಗತ್ತು ಇಲಾಖೆ ಅಣ್ಣನ ತರಕಾರಿ ಪಣ್ಣು ಫಲ ಮಾತ್ರ ಬೊಳೆತಿ ತಿಂಜಕ ಸಹಾಯ ಪಣಕ್ಕೆ ಅರ್ಜಿ ಕೊಡ್ಕೊಲು. ಆನುಂಡು ರೈತಂಗ ಆಯಾ ತಾಲೂಕರ ಪೆರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕಂಗಡ ಕಚೇರಿ ಮಡಿಕೇರಿ ಸೋಮರ್ಪೇಟೆ ಪೊನ್ನಂಪೇಟೆ ಕಚೇರಿಲಿ ಇದೇ ತಿಂಗಳ 15 ಒಳಲು ಅರ್ಜಿ ಕೂಟಿತು ಕೊಡಪನಿಕೆ ಇಲಾಖೆರ ನಿರ್ದೇಶಕಂಗ ಅರಿಚಿಟ್ಟಿತು. ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿ ಸಂಘಟಿತ ಕಾರ್ಮಿಕ ಮಕ್ಕಳುಂಡು ದಂಡಾರ್ಥ ಇರುವ ದಂಡು 23ನೇ ಸಾಲರ ಶೈಕ್ಷಣಿಕ ಪುರುಡುಪಣಕ್ಕೆ ಅರ್ಜಿ ಹಾಕಿತು. ಹೈಸ್ಕೂಲ್ನಿಂದ ಸ್ನಾತಕೋತ್ತರ ಪದವಿ ವೈದ್ಯಕೀಯ ಎಂಜಿನಿಯರಿಂಗ್ ಪದವಿ ಓದುವವು ಆನ್ಲೈನ್ ಅರ್ಜಿ ಒಪ್ಪಚಿಡೋಕೆ ಇದೇ ತಿಂಗಳ 31 ಆಕಿರಿ ನಾಳು. ಕಾರ್ಮಿಕಂಗಡ ತಿಂಗತ್ರ ಸಂಬಳ 35,000 ಮೀರೋಕಯ್ಯ ಕುಟುಂಬತ್ರ ಓರು ಓದುವ ಕುಂಜಿಗೆ ಮಾತ್ರ ಅವಕಾಶ ಶೇಕಡಾ 45 ಮಾರ್ಕ್ ಇರೋಂಡು ಅವರ ವಿವರಕ್ಕೆ ಇಲಾಖೆರ ವೆಬ್ಸೈಟ್ ಇಲ್ಲ 0800 3 4 7 5 1 8 8 ಸಂಖ್ಯೆನ ಸಂಪರ್ಕ ಮಾಡಲು. ಜಿಲ್ಲಾಡಳಿತ ರಾಜೀವ್ ಗಾಂಧಿ ವಸತಿ ನಿಗಮ ಪ್ರಾಕೃತಿಕ ವಿಕೋಪ ಪುನರ್ವಸತಿ ಯೋಜನೆ 2018 ಆಗಸ್ಟ್ ತಿಂಗತ್ ಮನೆ ಮಾರು ಆಸ್ತಿಪಾಸ್ತಿ ಕಳೆದಣ್ಣು ನೊಂದ ಇಂಕು ಕಾತು ಬೆಚ್ಚ ಬಡಾವಣೆ ಪಿಣ್ಯ ಪುದಿಯದಾಯ್ತು ಕಟ್ಟನ ಮನೆನ ಕೈಮಾತುವ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 12 ಗಂಟೆಗೆ ಕೆ ನಿಡುಗಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಲಬಪ್ಪ ಆರ್ಟಿಒ ಕಚೇರಿರ ಪಕ್ಕತ್ ನಡಪಾ.